ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ಕೇಳುವರೆ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ನಮಸ್ಕಾರ. ಕೇಳುವರೆ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವ ಕುರಿತು ಶ್ರೀ ಗುರುರಾಜ್ ಹೆಚ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹೂವಿನ ಹಡಗಲಿಯ ಗುರುರಾಜ್ ರಾವ್ ಹವಾಲ್ದಾರ್. ಇವರು ಕೃಷಿಕರು, ಸುಮಾರು 10 ಎಕರೆ ಜಮೀನಿನಲ್ಲಿ ಕೃಷಿ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗುರುರಾಜ್ ರಾವ್. ನಮಸ್ಕಾರ. ಹವಾಲ್ದಾರ್ ಏನು ಸರ್ ಅದು ಸರ್ನೇಮ್? ಹವಾಲ್ದಾರ್ ಅಂದರೆ ನಮ್ಮ ತಾತನವರು ಒಬ್ಬರು ಇದರಲ್ಲಿ ಮಿಲಿಟರಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಅದು ಸರ್ನೇಮ್ ಬಂದಿದೆ ಅಂತ ಹೇಳಿ. ನಮ್ಮ ಇದರಲ್ಲಿಂದ ಸರ್ನೇಮ್ ಬಂದಿದೆಯೋ ಅಥವಾ ಇಲ್ಲಿ ಗ್ರಾಮ ಭಾಗದಲ್ಲಿ ಹವಾಲ್ದಾರ್ಗಳಾಗಿದ್ರೆ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ನಮ್ಮ ತಂದೆಯವರ ಮೂಲತಃ ಊರು ತಮರಳ್ಳಿ, ತಮರಳ್ಳಿ ಉತ್ತರ ಭಾಗ. ಹಾಗಾಗಿ ನಮ್ಮ ತಂದೆಯವರು ಸರ್ಕಾರಿ ನೌಕರಾಗಿದ್ರು. ಈ ಹವಾಲ್ದಾರ್ ಸರ್ನೇಮ್ ಯಾರಿಂದ ಬಂತು? ನಮ್ಮ ತಂದೆಯವರ ತಂದೆ ಇದರಿಂದ. ಅವರ ಹೆಸರು ಅಜ್ಜ, ಹವಾಲ್ದಾರ್ ರಾಮಚಂದ್ರ ರಾವ್ ಅಂತೇಳಿ ಅವರು ಹವಾಲ್ದಾರ್ ಆಗಿದ್ರು. ಅವರು ಈಗ ನೀವೇನು ಕೆಲಸ ಮಾಡ್ತಿದ್ದೀರೋ ಅಥವಾ ನಾವು ಹೇಗೆ? ನೀವು? ನಾವು ಇಲ್ಲಿ ಪುಸ್ತಕದ ಅಂಗಡಿ ಇಟ್ಟಿದ್ದೇನೆ. ವೃತ್ತಿಯಲ್ಲಿ ಪುಸ್ತಕ ವ್ಯಾಪಾರಿ, ಪ್ರವೃತ್ತಿಯಲ್ಲಿ ಕೃಷಿಕ ಅಂತೇಳಿ ಹೇಳಕ್ಕೆ ಹೆಮ್ಮೆ ಪಡುತ್ತೇನೆ. ಪುಸ್ತಕದ ಅಂಗಡಿ ಅಂದ್ರೆ ಏನು? ಪಠ್ಯ ಪುಸ್ತಕಗಳು, ನೋಟ್ಬುಕ್ಗಳು, ಹೇಗೆ? ನೋಟ್ ಪುಸ್ತಕಗಳನ್ನೆಲ್ಲ ಮಾರಾಟ ಮಾಡ್ತೀವಿ, ಮತ್ತೆ ಸ್ಟೇಷನರಿ ಐಟಮ್ಸ್ಗಳೆಲ್ಲ ಮಾರಾಟ ಮಾಡ್ತಾ ಇದ್ವಿ. ಎಲ್ಲ ಆಫೀಸ್ಗಳಿಗೆಲ್ಲ, ಕಾಲೇಜುಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆಲ್ಲ ನೋಟ್ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ವಿ. ಈ ಕೃಷಿಯ ಅನುಭವ ಹೇಗೆ ನಿಮಗೆ? ಕೃಷಿಯ ಅನುಭವ ಹೇಗೆ ಅಂದ್ರೆ, ನಮ್ಮ ಮಾವನವರ ಒಂದು ಪ್ರೇರಣೆ ಅಂತ ನಾನು ಹೇಳ್ತೇನೆ. ಚಿಕ್ಕಂದಿನಿಂದ ನಾನು ನಮ್ಮ ತಾಯಿ ತವರ ಮನೆ ಹೂವಿನಡಗಲಾಗಿದೆ. ಹೀಗಾಗಿ ಸಣ್ಣೋತಿದ್ದಾಗ ನಾನು ಜಾಸ್ತಿ ಹೊಲಗಳಿಗೆ ಹೋಗೋದು, ಅವ್ರ ಜೊತೆಗೆಲ್ಲ ಒಡನಾಟ ಮಾಡೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇದಾಗಿತ್ತು. ಕಳೆದ ಈಗ 3 ವರ್ಷದಿಂದ ನಮ್ಮ ಮಾವನವರು ಅವರ ವಯಸ್ಸಿನ ಇದರಿಂದ ಆಗಿರ್ಬೋದು, ಬೇರೆಯವರಿಗೆ ಲಾವಣಿ ಕೊಡ್ತೀನಿ ಅಂತೇಳಿ ಒಂದು ಪ್ರಸ್ತಾಪ ಬಂದಾಗ ನಾನೇ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ನಾನು ಒಂದು ಇನಿಷಿಯೇಟಿವ್ ತಗೊಂಡು ಈ ಕೃಷಿಯಲ್ಲಿ ಅಂಬೆಗಾಲಿ ಇಡ್ತಾರ ನಾನು ಅದರಲ್ಲಿ ದಾವಿಸಿದೆ. ಯಾವಾಗಿನಿಂದ ಇದು? ಕಳೆದ 3 ವರ್ಷದಿಂದ. 3 ವರ್ಷಗಳಿಂದೆ. ಹೌದು. ನಿಮಗೆ ಕೃಷಿಯ ಅನುಭವ ಇತ್ತ? ಮೊದಲು ಕೃಷಿ ಅನುಭವ ಅಂದ್ರೆ ಕೆಲವು ಸಲ ಅವ್ರ ಜೊತೆಗೆ ಹೋಗ್ತಾ ಇದ್ದೆ ಹೊಲದಲ್ಲಿ. ಎಲ್ಲ ಕೆಲವು ನಮ್ಮ ಮಾವ ಇದ್ದಾರೆ, ಅವರು ಹೊಲಕ್ಕೆ ಕರೆದುಕೊಂಡು ಹೋದಾಗ ಎಲ್ಲ ಒಡ್ಡುಗಳಿಗೆಲ್ಲ ಮಳೆ ನೀರಿನ ಒಂದು ನಿರ್ವಹಣೆ ಬಗ್ಗೆ ಎಲ್ಲ ನಾವು ಜೊತೆಗೆ ಹೋಗಿ ಎಲ್ಲ ಮಾಡ್ತಾ ಇದ್ವಿ. ಆ ಒಂದು ಇದರಿಂದ ಎಲ್ಲ ಪ್ರೇರಣೆ ಆಗಿ ಅಂದ್ರೆ ಹೊಲದಲ್ಲಿರ್ತಕ್ಕಂತ ನೀರಿನ ಪ್ರಮಾಣದೆಲ್ಲ ಮಳೆ ನೀರು ಬಂದಿರತಕ್ಕಂಥದ್ದು ಒಂದೊಂದು ಹೊಲದಲ್ಲೇ ಸಂಗ್ರಹ ಆಗೋದ್ರಿಂದ ಆ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ನೀರು ಇಂಗುದ್ರ ಮೂಲಕ ನೀರಿನ ಮರುಪೂರ್ಣ ಒಂದು ಆಗುತ್ತೆ ಅಂತೇಳಿ, ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ಅದ್ರ ಬಗ್ಗೆ ಒಂದು ಇದಾಗಿ ನೀರು ಮರುಪೂರ್ಣ ಅದ್ರ ಬಗ್ಗೆ ಎಲ್ಲ ತುಂಬಾ ಡೆಮೋಸ್ಗಳು ಅದನ್ನೆಲ್ಲ ಕೇಳಿ ನೋಡಿ ಅದನ್ನ ಆ ತರದೆಲ್ಲ ನಮ್ಮ ಕೃಷಿ ಹೊಲದಲ್ಲಿ ಅಳವಡಿಸ್ಕೊಂಡಿದೀವಿ. ಹಾಗಾಗಿ ನಾನು ಯಾಕೆ ಕೃಷಿಯಲ್ಲಿ ತೊಡಗಬಹುದಲ್ಲ ಅಂತೇಳಿ ಒಂದು ಪ್ರೇರಣೆ ಆಗಿ ನೋಡೋಣ. ಅದರಲ್ಲಿ ಏನಾದರೂ ಲಾಭ ನಷ್ಟ ಎರಡನೇ ವಿಚಾರ, ಆದ್ರೆ ಒಬ್ಬ ಕೃಷಿ ಇದೆ ಅಂತಂದ್ರೆ ಒಂಥರ ಏನೋ ಹೆಮ್ಮೆ ಇದೆ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಅದನ್ನ ಆಯ್ಕೆ ಮಾಡ್ಕೊಂಡು ಕೃಷಿ. ಈಗ ನೀವು 3 ವರ್ಷದಿಂದ ಮಾಡ್ತಾ ಇದ್ದೀರಿ, ಆರಂಭದಲ್ಲಿ ಏನೇನು ಮಾಡಿದಿರಿ ನೀವು? ಕೃಷಿ ಭೂಮಿ ಮೊದಲು ಹೇಗಿತ್ತು, ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಮಾಡಿದ್ರಾ, ಅಥವಾ ಅದು ಚೆನ್ನಾಗಿ ಸತ್ವಗಿತ್ತು ಎಲ್ಲ ಭೂಮಿಯಲ್ಲಿ ಫಲವತ್ತತೆ ಇತ್ತ ಹೇಗೆ? ಮೊದಲನೇದಾಗಿ ನಾನು ಭೂಮಿಯನ್ನು ಲಾವಣಿ ತೆಗೆದುಕೊಂಡಾಗ ನಮ್ಮ ಮಾವನವರು ಕಬ್ಬು ಬೆಳೆಯನ್ನು ಬೆಳೆದಿದ್ರು, ಅದು ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಆಯ್ತು. ಅದರ ಮತ್ತೆ ಆದರೆ ಫಲವತ್ತತೆ ಮಾತ್ರ ಅದರಲ್ಲಿ ಇತ್ತು ಅಂತ ಆಮೇಲೆ ಅದರ ನಮ್ಮ ಮೆಕ್ಕೆಜೋಳ ಹಾಕಿಂದ ಅದರ ಬೆಳೆ ಬಂದಿಂದ ಗೊತ್ತಾಯ್ತು. ಕಬ್ಬಿನ ಹೊಲದ ಫಲವತ್ತತೆ ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಬಹುದು ಅಂತೇಳಿ ಇದು ಮಾಡಿ ನಾವು ಅಲ್ಲಿಂದ ಪ್ರತಿ ವರ್ಷ ಮೆಕ್ಕೆಜೋಳ ಆಗ್ತಾ ಇದೆ. ಮೆಕ್ಕೆಜೋಳ ಮತ್ತು ಶೇಂಗಾ ಇವೆರಡನ್ನು ಅಂದ್ರೆ ಮಳೆಗಾಲಕ್ಕೆ ಮೆಕ್ಕೆಜೋಳ ಮತ್ತೆ ಬೇಸಿಗೆ ಬೆಳೆಯಾಗಿ ಶೇಂಗಾವನ್ನು ಬಿತ್ತಾ ಇದು ಮಾಡ್ತಾ ಇದ್ವಿ. ಈಗ ನಿಮ್ಮ ಕೃಷಿಗೆ ನೀರಿನ ಮೂಲ ಏನಿದೆ, ಅದನ್ನ ಹೇಗೆ ಬಳಸಿಕೊಳ್ತಿದ್ರಿ? ಈಗ ನಮ್ಮ ಕೃಷಿಗೆ ಅಂತಂದ್ರೆ ನಮ್ಮಲ್ಲಿ 4 ಎಕರೆ ಭೂಮಿ ಲಾವಣಿ ಇಟ್ಕೊಂಡಿದ್ದೀನಿ, ಅದರ ಮೇಲೆ ಒಂದು 6 ಎಕರೆ ಇದೆ. ಅದಕ್ಕೆ ನಮ್ಮ ಶಿಂಗಟಲೂರು ಎತ್ತ ನೀರಾವರಿ ಯೋಜನೆ ಆ ನೀರಿನ ಒಂದು ಕಾಲುವೆಗಳು ಕೂಡ ನಮ್ಮ ಹೊಲದ ಮೇಲ್ಭಾಗದಲ್ಲಿ ಬಂದಿರೋದ್ರಿಂದ ನಮ್ಮ ನೀರಿನ ಮೂಲಕ್ಕೂ ಅನುಕೂಲ ಆಗಿದೆ, ನೀರಾವರಿಗೆ ಅನುಕೂಲ ಆಗಿದೆ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಬೋರ್ಗಳ ಮರುಪೂರಣ ಕೂಡ ತುಂಬಾ ಚೆನ್ನಾಗಿದೆ. ಈಗ ಮೇಲ್ಗಡೆ ಎಲ್ಲ ಕಾಲುವೆಗಳು ಹೋಗೋದ್ರಿಂದ ನೀರಿನ ಒಂದು ವಾಟರ್ ಲೆವೆಲ್ಸ್ ಎಲ್ಲ ಚೆನ್ನಾಗಿ, ಮುಂಚೆ ಎಲ್ಲ ಪೂರಾ ಡ್ರೈ ಆಗಿರತಕ್ಕಂಥ ಬೋರ್ಗಳು ಈಗ ನೀರು ಹೊಡಿತಾ ಇದಾವೆ, ಪಕ್ಕದಲ್ಲಿ ಹಳ್ಳ ಕೂಡ ಹರಿತಾ ಇದೆ ಅಲ್ಲಿ. ಹಾಗಾಗಿ ಒಂದು ಒಳ್ಳೆಯ ಅನುಕೂಲತೆ ಇದೆ ಅಂತ ಹೇಳಿ. ಅಂದ್ರೆ ಏತ ನೀರಾವರಿ ನೀರನ್ನ ನೀವು ಬಳಸ್ಕೊಳ್ತೀವಿ? 6 ತಿಂಗಳ ಕಾಲ ಬಳಸ್ಕೊಳ್ತಾ ಇದ್ದೀವಿ. ಕೊಳವೆ ಬಾವಿ ಹಾಕ್ಸಿದ್ದೀರಾ? ಕೊಳವೆ ಬಾವಿ ಒಂದಿದೆ. ಆದಾಗ್ಯೂ ಕೂಡ ನಾವು ಒಂದು ನಮ್ಮ ಹೊಲದಲ್ಲಿ ನಮ್ಮ ತಾತನವರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಬಾವಿ ಇದೆ, ಅದರಲ್ಲಿ ನೀರನ್ನು ನಾವು ಇಂಗಿಸಿಕೊಂಡು ಪ್ರತಿ ಸಲ ಮಳೆ ಬಂದಾಗ ಅದರ ಮಳೆ ನೀರು ಪ್ಲಸ್ ಕಾಲುವೆ ನೀರನ್ನು ಎರಡನ್ನೂ ಆ ಬಾವಿಗೆ ಮರುಪೂರ್ಣ ಮಾಡೋದ್ರ ಮುಖಾಂತರ ನೀರಿನ ಅಂತರ್ಜಲವನ್ನು ಹೆಚ್ಚಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ಈ ಏತ ನೀರಾವರಿಯಿಂದ ವರ್ಷ ಪೂರ್ತಿ ಕೃಷಿ ಮಾಡಲಿಕ್ಕೆ ಅನುಕೂಲ ಇದೆ? ಏತ ನೀರಾವರಿಯಿಂದ 6 ತಿಂಗಳ ಕಾಲ ಕೊಡ್ತಾರೆ, ಜೂನ್ ಇಂದ ಮತ್ತೆ ಡಿಸೆಂಬರ್ ತನಕ, ಮತ್ತೆ ಡಿಸೆಂಬರ್ ಇಂದ ಮತ್ತೆ ನಮಗೆ ಇದಕ್ಕೆ 3 ಎಕರೆ 4 ಎಕರೆ ನಾವು ಬೋರಿನಿಂದ ಕೃಷಿ ನೀರನ್ನ ಉಪಯೋಗ ಮಾಡಿಕೊಂಡು ಬೆಳೀತಾ ಇದ್ದೀವಿ. ಆರಂಭದಲ್ಲಿ ಏನ್ ಬೆಳಿತೀರಿ ನೀವು? ಮೊದಲ ಅವಧಿ ನೀರಾವರಿ ಇರ್ತದಲ್ವಾ, ಅವಾಗ ಏನ್ ಬೆಳಿತೀರಿ ನೀವು? ನೀರಾವರಿ ಇಲಾಖೆಯವರು ನೀರಿನ ಪ್ರಮಾಣ ಇಷ್ಟಿದೆ, ಇಂಥ ಬೆಳೆ ಬೆಳೀರಿ, ಹಾಗೆ ಹೀಗೆ ಅಂತ ಏನಾದರೂ ನಿರ್ದೇಶನಗಳು? ಆ ತರ ಸರ್ಕಾರದಿಂದ ಯಾವುದೇ ನಿರ್ದೇಶನಗಳು ಇಲ್ಲ. ಆದರೆ ನಮ್ಮ ರೈತರ ಎಲ್ಲ ಒಂದು ಸುಲಭವಾದ ಬೆಳೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಬಂದ್ರೆ ನಮ್ಮ ಈ ಭಾಗದಲ್ಲಿ ಮೆಕ್ಕೆಜೋಳ ಅಂತಕ್ಕಂಥದ್ದು ಬಹಳ ಅವರಿಗೆ ಒಂಥರ ಅನುಕೂಲದ ಬೆಳೆ ಆಗಿದೆ ಅಂತೇಳಿ ಎಲ್ಲರ ಈಗ ತಿಳ್ಕೊಂಡಿದ್ದಾರೆ. ಆಕ್ಚುಲಿ ಬೇರೆ ಬೇರೆ ಬಹುವಿಧ ಬೆಳೆಗಳನ್ನು ಬೆಳೆದ್ರ ಮುಖಾಂತರ ಒಂದು ರೀತಿ ಇರತಕ್ಕಂತ ಈ ಲಾಸ್ ಅನ್ನು ಇದು ಮಾಡಬಹುದು. ಯಾಕಂದ್ರೆ ಕಳೆದ ವರ್ಷ ನಾವು ಈಗ ಮೆಕ್ಕೆಜೋಳದ ಹೇಳಿದ್ರೆ 2,000 ರೂಪಾಯಿ ತನಕ ಬೆಲೆ ಬಂದಿತ್ತು, ಒಳ್ಳೆ ರೈತರಿಗೆಲ್ಲ ಲಾಭದಾಯಕವಾಗಿತ್ತು. ಆದ್ರೆ ಈ ವರ್ಷದ ಪರಿಸ್ಥಿತಿ ನೋಡಿದ್ರೆ 13-14 ರೂಪಾಯಿ ತನಕ ಬಂದಿದೆ ಸುಮಾರು. ಮತ್ತೆ ಕಳೆದ ವರ್ಷ ಈಲ್ಡ್ ಬಂದವರಿಗೆ ಸ್ವಲ್ಪ ರೇಟ್ ಚೆನ್ನಾಗಿ ಸಿಕ್ಕಿದೆ, ಕಡಿಮೆ ಬಂದರೂ ಕೂಡ ರೇಟ್ನಲ್ಲಿ ಕಾಂಪೆನ್ಸೇಟ್ ಆಗಿದೆ. ಆದರೆ ಈ ವರ್ಷ ಏನಾಗಿದೆ, ಸ್ವಲ್ಪ ಮಳೆ ಕೊನೆ ಭಾಗದಲ್ಲಿ ಮಳೆ ಜಾಸ್ತಿ ಬಂತು, ಕೆಲವೆಲ್ಲ ಫಂಗಸ್ ಆಯಿತು, ಆಮೇಲೆ ಕೆಲವರು ಕಳೆ ಕೂಡ ತೆಗೆಸ್ತಾ ಇರತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಒದಗಿ ಬಂದಿದೆ. ಹಾಗಾಗಿ ಮೆಕ್ಕೆಜೋಳ ಬಂದಾಗ ಕೂಡ ಸರಿಯಾದ ಬೆಲೆ ಒಂದು ಸಿಗಲಿಲ್ಲ ರೈತರಿಗೆ, ಅದರಲ್ಲಿ ಸ್ವಲ್ಪ ಅವರಿಗೆ ನುಕ್ಸಾನ ಆಯ್ತು ಅಂತ ಅನ್ಸುತ್ತೆ. ನೀವು ಮೆಕ್ಕೆಜೋಳನೇ ಮುಖ್ಯವಾಗಿ ಬೆಳಿತಾ ಇದ್ರ? ಹೌದು, ನಾವು ಮೆಕ್ಕೆಜೋಳ ಒಂದು ಅವಧಿಯಲ್ಲಿ ಮೆಕ್ಕೆಜೋಳ ಏನಾದ್ರು ಬೆಳಿತೀವಿ, ಒಂದು ಅವಧಿಯಲ್ಲಿ ಬೆಳಿತೀವಿ, ಒಂದು ಅವಧಿಯಲ್ಲಿ, ಎರಡನೇ ಅವಧಿಯಲ್ಲಿ ಶೇಂಗಾ. ಎಷ್ಟು ಎಕರೆ ವ್ಯಾಪ್ತಿಯಲ್ಲಿ ಮೆಕ್ಕೆಜೋಳ ಬೆಳಿತಾ ಇದ್ರ? 10 ಎಕರೆ. 10 ಎಕರೆ ಮೆಕ್ಕೆಜೋಳ. 10 ಎಕರೆ ಮೆಕ್ಕೆಜೋಳ. ಈಗ ಮೆಕ್ಕೆಜೋಳಕ್ಕೆ ಅದಕ್ಕೆ ಏನೇನು ಆರೈಕೆ ಮಾಡ್ತೀರಿ ನೀವು ಆರಂಭದಿಂದಲೇ, ಅಥವಾ ಮೆಕ್ಕೆಜೋಳ ಬೆಳಿಬೇಕು ಅನ್ನೋದಾದ್ರೆ ನಿಮ್ಮ ಭೂಮಿ ಸಿದ್ಧತೆ ಕ್ರಮಗಳು ಏನಿದೆ? ಮೊದಲನೇದಾಗಿ ಅವ್ರಿಗೆ ಇದು ರಂಟೆ ಹೊಡಿಬೇಕು, ರಂಟೆ ಹೊಡೆದ ನಂತರ ಎಲ್ಲ ಹರಗೋದನ್ನು ಮಾಡ್ಬೇಕು, ಟ್ರ್ಯಾಕ್ಟರ್ಲಿಂದ ಆಗಿರ್ಬೋದು ಅಥವಾ ರೈತರ ಇದರಿಂದ ಇದನ್ನು ಮಾಡ್ಬೋದು. ನಂತರದಲ್ಲಿ ಮತ್ತೆ ಸರಿಯಾದ ಸಮಯಕ್ಕೆ ಮಳೆ, ಒಂದು ರೋಹಿಣಿ ಮಳೆ ಅನ್ನೋ ಆ ಮಳೆಗೆ ಅದನ್ನು ಬಿತ್ತಿದ್ರೆ ಒಳ್ಳೆ ಇದು ಬರುತ್ತೆ, ಈಲ್ಡ್ ಬರುತ್ತೆ ಅಂತೇಳಿ ಒಂದು ನಂಬಿಕೆ ರೈತರಲ್ಲಿ. ಆ ಮಳೆಗೆ ಆಯ್ತು, ಕೆಲವು ಈ ಸಲ ಸ್ವಲ್ಪ ಲೇಟ್ ಆಗಿದಾಯ್ತು, ಆದ್ರೂ ಕೂಡ ನಾವು ಮತ್ತೆ ನೀರದಕ್ಕೆ ನೀರು ಬಿಟ್ಟು ಮತ್ತೆ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡ್ತೀವಿ. ಆರಂಭದಲ್ಲಿ ಏನೇನು ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ? ಆರಂಭದಲ್ಲಿ DAP ಗೊಬ್ಬರ ಅಂತೇಳಿ ನಾವೆಲ್ಲ ರಾಸಾಯನಿಕ ಗೊಬ್ಬರಕ್ಕೆ ಎಲ್ಲರೂ ನಾವು ಈಗ ಸದ್ಯ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಭೂಮಿಯ ಒಂದು ಫಲವತ್ತತೆ ಕೂಡ ಕ್ಷೀಣ ಆಗ್ತಾ ಬರ್ತಾ ಇದೆ. ಯಾಕಂದರೆ ನಾವು ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಈ ಪೆಸ್ಟಿಸೈಡ್ಸ್ಗಳನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ರೋಗಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ನಾವು ಈ ಸಾವಯವ ಇದನ್ನೆಲ್ಲ ಮರೆತು ಈ ಇದ್ರ ರಾಸಾಯನಿಕಗಳ ಬಗ್ಗೆ ಬಹಳ ಮೊರೆ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಮತ್ತೆ ಪೂರ್ವಜರು ಏನು ಮಾಡ್ತಕ್ಕಂಥ ಒಂದು ಇದೆಲ್ಲ ಸಾವಯವ ಕೃಷಿ ಅದಕ್ಕೆ ಹೋದ್ರೆ ನಮ್ಮ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ಅಂತ ಅನಿಸ್ತಾ ಇದೆ ನಮಗೆ ಇತ್ತೀಚಿನ ಇದನ್ನು ನೋಡ್ತಾ ಇದ್ರೆ. ಈಗ ನೀವು ಸಾವಯವ ಕೃಷಿ ಮಾಡೋದಕ್ಕೆ ಸಿದ್ಧರಿದ್ದೀರಾ ಅಥವಾ ಆ ಬಗ್ಗೆ ಏನಾದರೂ ಹೆಜ್ಜೆ ಇಡ್ತಾ ಇದ್ದೀರಾ ಹೇಗೆ? ಅದೇ ನನಗೆ ಈಗ ಕಳೆದ ಒಂದು 3-4 ವರ್ಷಗಳ ಒಂದು ಅನುಭವದಿಂದ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಾವು ಸಾವಯವ ಕೃಷಿ ಬಗ್ಗೆ ಒಲವು ತೋರಿಸಿದೆ ಚೆನ್ನಾಗಿ ಅಂತ ಅನಿಸ್ತಾ ಇದೆ. ನಮ್ಮ ಮಿತ್ರ ನಾಗಭೂಷಣ ಅಂತ ಇದ್ದಾರೆ, ಅವರ ತೋಟಗಳಿಗೆ ಕೂಡ ನಾನು ಭೇಟಿಯಾಗಿದ್ದೀನಿ. ಅವರ ಕಬ್ಬು ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ, ಸಾವಯವ ಕೃಷಿಯಿಂದಾನೇ ಬೆಳೆಸ್ತಾ ಇದ್ದಾರೆ. ಮತ್ತು ಗಂಜಲು ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಕಬ್ಬನ್ನು ಒಳ್ಳೆ ಉತ್ತಮ ಇಳುವರಿಯಾಗಿ ಬೆಳೆದಿದ್ದಾರೆ, ಈ ಸಲ ಬೆಳೆದಿದ್ದಾರೆ ಮತ್ತು ಕಳೆದ ಸಲ ಕೂಡ ಬೆಳೆದಿದ್ದಾರೆ. ಹೀಗಾಗಿ ಅವರ ಒಂದು ಪ್ರೇರಣೆಯಿಂದ ನಾನು ಮುಂದಿನ ದಿನಮಾನಗಳಲ್ಲಿ ಈ ಕಬ್ಬನ್ನೇ ಸಾವಯವ ಕೃಷಿ ಹತ್ರ ಮಾಡಬೇಕಂತ ತುಂಬ ಒಲವಿದೆ. ಅದಕ್ಕಾಗಿ ಅವರೆಲ್ಲ ಸಲಹೆಗಳನ್ನು ಅವರು ಮತ್ತು ನಮ್ಮ ಹೆರಡಾದ ಹಿರಿಯ ಕೃಷಿಕರಾಗಿರ್ತಕ್ಕಂತ ಸಂಗಪ್ಪ ಇದ್ದಾರೆ, ಅವರೆಲ್ಲ ಒಂದು ಅನುಭವಗಳನ್ನು ತೆಗೆದುಕೊಂಡು ಸಲಹೆಗಳನ್ನು ತೆಗೆದುಕೊಂಡು ಮುಂದೆ ಮಾಡ್ಬೇಕಂತೇಳಿ ಒಂದು ಪ್ಲಾನ್ ಇದೆ. ಈಗ ನೀವು ಕೃಷಿ, ನೀವು ಮನೆಯವರೆಲ್ಲ ಸೇರಿ ಮಾಡ್ತಿದ್ರು ಅಥವಾ ಕೃಷಿ ಕೂಲಿ ಕಾರ್ಮಿಕರನ್ನ ಅವಲಂಬಿಸ್ಕೊಂಡಿದ್ರು ಅಷ್ಟು ಸುಮಾರು, ಯಾಕಂದ್ರೆ ಒಂದು 10 ಎಕರೆ ಕೃಷಿ ಮಾಡ್ತಾ ಇದ್ದೀರಿ ನೀವು, ಸ್ವಲ್ಪ ಚಿಕ್ಕದು. ಹೌದೌದು, ಹೌದಲ್ವಾ? ಅದಕ್ಕೆ ಹೆಚ್ಚು ಜನಸಂಖ್ಯೆ ಅಗತ್ಯ ಇದೆ, ಶ್ರಮಿಕರ ಅಗತ್ಯ ಇದೆ. ಹೇಗೆ ಮಾಡ್ತೀರಾ ಅದನ್ನೆಲ್ಲ, ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಈಗ ನಾನು ಮಾಡ್ತಿರೋದೆಲ್ಲ ಕೃಷಿ ಕೂಲಿ ಕಾರ್ಮಿಕರನ್ನೇ ಅವಲಂಬಿಸಿದ್ದೇನೆ, ಹಾಗಾಗಿ ಒಂದು ಆರ್ಥಿಕ ವೆಚ್ಚ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಆದರೆ ಅದನ್ನು ನೋಡ್ಕೊಂತ ಹೋದರೆ ಒಂದು ರೀತಿಯಲ್ಲಿ ಅವರಿಗೆಲ್ಲ ಕೆಲಸ ಕೊಡೋದ್ರ ಮುಖಾಂತರ ಅವರ ಒಂದು ಕುಟುಂಬ ನಿರ್ವಹಣೆಯನ್ನು ಮಾಡಿದಂಥ ಒಂದು ಸಂತೋಷ ನನಗೆ ಸಿಗ್ತಾ ಇದೆ. ಅದೇ ರೀತಿ ಇನ್ನೊಂದರಲ್ಲಿ ನೋಡಿದ್ರೆ ನನಗೆ ಲಾಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬಂದಿರಬಹುದು, ಆದರೆ ಅದನ್ನು ನೋಡಿದ್ರೆ ಕೂಡ ಕೃಷಿಯಲ್ಲಿ ಕೃಷಿ ಭೂಮಿ ತಾಯಿಗೆ ನಾವು ಎಷ್ಟೇ ಖರ್ಚು ಮಾಡಿದ್ರು ಕೂಡ ಒಂದಲ್ಲ ಒಂದಿನ ಅದು ನಮಗೆ ಬಂದೇ ಬರ್ತದೆ ವಾಪಸ್ ಅಂತಕ್ಕಂಥ ಒಂದು ದೃಢವಾದ ನಮ್ಮ ನಂಬಿಕೆ ಏನಿದೆಯಲ್ಲ, ಆ ನಂಬಿಕೆ ಮುಖಾಂತರ ನಾವು ಕೃಷಿಯನ್ನು ಮಾಡ್ತಾ ಇದ್ದೆ. ಕೃಷಿ ಕಾರ್ಮಿಕರ ಲಭ್ಯತೆ ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲ ಕಡೆ ಕೇಳಿ ಬರ್ತದೆ. ನಿಮ್ಮ ಭಾಗದಲ್ಲಿ ಹೇಗಿದೆ? ನಮ್ಮ ಭಾಗದಲ್ಲಿ ಕೂಡ ಅದೇ ಕೊರತೆ ಬಹಳ ಕಡೆ ಇದೆ. ಯಾಕಂದ್ರೆ ಒಂದೇ ಸಮಯಕ್ಕೆ ಸರಿಯಾಗಿ ಅವರವರ ಸ್ವಂತ ಹೊಲಗಳಿಗೆ ಕೆಲಸಗಳು ಬಂದಾಗ ಅವ್ರಿಗೆ ಕಳೆಯಬೇಕಂತ ಹೋಗ್ತಾ ಇದ್ದಾರೆ, ಅಥವಾ ಬೇರೆ ಔಷಧ ಸಿಂಪರಣೆ ಅಂತೇಳಿ ಅದಕ್ಕೆ ಹೋಗ್ತಾರೆ, ಅಥವಾ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಹೊಲಕ್ಕೆ ಆಗಲಿ ನನಗೆ ಈರುಳ್ಳಿ ಹಾಕಿದ್ದೀನಿ, ಈಗ ಈರುಳ್ಳಿಗೆ ಕಳೆ ತೆಗಿಬೇಕಾದಕ್ಕಂಥ ಪರಿಸ್ಥಿತಿ ಬಂದಿದೆ. ಆದರೆ ಆಳುಗಳ ಕೊರತೆ ಇದೆ, ಯಾಕಂದರೆ ಅವರ ಪಕ್ಕದ ಹಳ್ಳಿಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈರುಳ್ಳಿ ಆಗಲೇ ಮಾಸಲು ಬರ್ತಾ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ನನ್ನ ಮಾಸಲು ಕೂಡ ಇದಾಗ್ಬಿಡ್ತದೆ. ಹಾಗಾಗಿ ನಾನು ಅನಿವಾರ್ಯವಾಗಿ ಬೇರೆ ಕಡೆಯಿಂದ ಪಕ್ಕದ ಹಿರಡಗಲಿ ಐನಹಳ್ಳಿ ಅಂತಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರನ್ನು ಕರೆಸಿಕೊಂಡು ನಾನು ಕೆಲಸ ಮಾಡಿಸ್ಬೇಕಂತ ಪರಿಸ್ಥಿತಿ ಒಂದು ಇದೆ. ಈ ಥರ ಹೆಂಗಿದೆ ಇಲ್ಲಿ ದಿನಗೂಲಿ, ಎಷ್ಟು ಮಟ್ಟಿಗಿದೆ, ಎಷ್ಟು ಪ್ರಮಾಣದಲ್ಲಿದೆ ಇಲ್ಲಿ ದಿನಗೂಲಿ? ಗಂಡು ಮಕ್ಕಳಿಗೆ 300 ರೂಪಾಯಿ ತರ ಇದೆ, ಹೆಣ್ಣು ಮಕ್ಕಳಿಗೆ 200 ರೂಪಾಯಿ ತರ ಇದೆ. ಕೆಲವು ಕಡೆ ಬೇರೆ ಕಡೆಯಿಂದ ಕರೆದುಕೊಂಡು ಬಂದರೆ ಅವರಿಗೆ ನಾವು ಮತ್ತೆ ಸಾಗಾಣಿಕೆ ವೆಚ್ಚ ಅಂತೇಳಿ ಗಾಡಿಯವರಿಗೆ 1,000 ರೂಪಾಯಿ ಕೊಡಬೇಕಾಗ್ತದೆ. ಆ ಥರದ ಎಲ್ಲ ವೆಚ್ಚಗಳು ನಾವು ಭರಿಸಬೇಕಾಗ್ತದೆ. ಈಗ ನೀವು ಮೆಕ್ಕೆಜೋಳ ಬೆಳೀತಾ ಇದ್ರಿ ಅಂದ್ರಲ್ಲ, ಮೆಕ್ಕೆಜೋಳಕ್ಕೆ ಏನಾದರೂ ರೋಗಬಾಧೆ ಕೀಟಬಾಧೆ ಏನಾದರೂ ಸಮಸ್ಯೆಗಳು? ಸಮಸ್ಯೆಗಳಂದರೆ ಹೇಳಬೇಕಂದ್ರೆ ಈ ಸಲ ಕಳೆದ ಸಲ ನಾವು ಬಿತ್ತಿಗೆ ಆಗಿ ಸ್ವಲ್ಪ ದಿವಸಕ್ಕೆ ಸ್ವಲ್ಪ ರೋಗದ ಹಾವಳಿ ಹೆಚ್ಚಾಯಿತು. ತದನಂತರದಲ್ಲಿಂದ ಹಂತ ಹಂತವಾಗಿ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಕೆಲವು ಪ್ರದೇಶಗಳಲ್ಲಿ ಸೈನಿಕ ಹುಳದ ಒಂದು ಕೀಟದ ಒಂದು ತೊಂದರೆ ಬಂತು. ಇನ್ನು ನೆಕ್ಸ್ಟ್ ಏನಾಯ್ತು ಅಂದರೆ ತೆನೆ ಆಗೋ ಸಂದರ್ಭದಲ್ಲಿ ಕೂಡ ಹುಳುಗಳ ಕಾಟ ಜಾಸ್ತಿ ಆಯಿತು. ಕೆಲವು ಹಲವಾರು ಕೃಷಿಕರಿಗೆ ಅದು ಒಂದು ಬಹಳ ಲಾಸ್ ಆಯಿತು ಅನಿಸುತ್ತೆ. ತೆನೆ ಎಲ್ಲ ಇದಾಗಿ ಅದರಲ್ಲಿ ಸ್ವಲ್ಪ ನಷ್ಟವನ್ನು ಕೂಡ ಅನುಭವಿಸಿದ್ದಾರೆ ರೈತರು. ನಮ್ಮ ಕಡೆ ನೋಡಿದ್ರೆ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ನಾನು ಮೆಕ್ಕೆಜೋಳ ನಿಮ್ಮ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬೆಳೀತಾ ಇದ್ದಾರೆ. ಹೌದು, ಕಾರಣ ಏನು? ಮಾರುಕಟ್ಟೆಯಲ್ಲಿ ಸುಲಭವಾಗಿದೆಯೋ ಅಥವಾ ಹೆಚ್ಚಿನ ಬೆಲೆ ಸಿಗ್ತಾ ಇದೆಯೋ ಅಥವಾ ಹೇಗೆ? ಹೆಚ್ಚಿನ ಬೆಲೆ ಅಂತ ಹೇಳಿದ್ರೆ ಕಳೆದ ಒಂದು ಸರಾಸರಿ 10 ವರ್ಷಗಳಲ್ಲಿ ಅತಿ ಹೆಚ್ಚಿನ ಬೆಲೆ ಸಿಕ್ಕಿರದೆ ಹೋದ ವರ್ಷದಲ್ಲಿ ಅಂತೇಳಿ ಒಂದು ಅಂದಾಜಿದೆ. ಎಷ್ಟು ಸಿಕ್ಕಿತು? 1,900 ತನಕ ಹೋಗಿದೆ. ಹಾಗಾಗಿ ಅದು ನಿರ್ವಹಣೆ ಕೂಡ ಒಂದ್ಸಲ ಏನಾಗುತ್ತೆ, ನಾವು ಸ್ಟೋರ್ ಮಾಡಿಟ್ಟರು ಏನಾಗೋದಿಲ್ಲ, ಆ ತರತಕ್ಕಂಥ ಒಂದು ಬೇರೆ ಯಾವುದನ್ನು ಸ್ಟೋರ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಒಂದು ಸುಲಭವಾದ ನಿರ್ವಹಣೆ ಮಾಡತಕ್ಕಂಥದ್ದು ಅಂತೇಳಿ ಎಲ್ಲ ರೈತರ ಗಮನಕ್ಕೆ ಬಂದಿರೋದ್ರಿಂದ ಅದನ್ನೇ ಒಂದು ಬೆಳೆಯಾಗಿ ಎಲ್ಲರೂ ನಿರ್ವಹಣೆ ಮಾಡ್ತಾರೆ. ಎಲ್ಲಿ ಖರೀದಿ ಕೊಡ್ತೀರಿ ನೀವು ಮೆಕ್ಕೆಜೋಳವನ್ನು? ಈಗ ಮೆಕ್ಕೆಜೋಳ ಈಗಾಗಲೇ ಏನಾಗಿದೆ ಅಂದ್ರೆ ನಮ್ಮ ಇದ್ದ ಹೊಲಗಳಿಗೆ ಕೆಲವರೆಲ್ಲ ದಲ್ಲಾಳಿಗಳು ಬಂದು ತಗೊಂಡೋಗ್ತಾರೆ. ಇನ್ನು ನಮ್ಮ ನಗರಕ್ಕೆ ಸಮೀಪಿಸುತ್ತಂತೆ ಅಕ್ಕಪಕ್ಕದ ಹಳ್ಳಿಗಳ ದಲ್ಲಾಳಿಗಳು ಕೂಡ ಬಂದು ಹೊಲದಲ್ಲೇ ಬಂದು ಖರೀದಿ ಮಾಡ್ತಾರೆ. ಜೊತೆಗೆ APMC ನಾವು ಸಾಗಣೆ ಮಾಡಿ ಅಲ್ಲಿ ಕೂಡ. ಯಾವ್ದು ಸೂಕ್ತ ಅನ್ಸುತ್ತೆ ನಿಮಗೆ ರೈತರಿಗೆ, ದಲ್ಲಾಳಿಗಳಿಗೆ ಕೊಡೋದು ಸೂಕ್ತನೋ ಅಥವಾ APMC ಕೊಡೋದು ಸೂಕ್ತನೋ? ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಾವು ದಲ್ಲಾಳಿಗಳಿಗೆ ನಮ್ಮ ತೋಟದಲ್ಲಿ ಅಲ್ಲಿಗೆ ಬಂದು ಖರೀದಿ ಮಾಡಿದ್ರೆ ನಮಗೆ ಸಾಗಾಣಿಕೆ ವೆಚ್ಚ ಉಳಿಯುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಅಲ್ಲಿಂದ ಮತ್ತೆ ನಾವು ನಗರಕ್ಕೆ ಸಾಗಣೆ ಮಾಡಿದರೆ ಅದರ ವೆಚ್ಚ ಕೂಡ ತುಂಬಾ ಆಗುತ್ತೆ. ಅದನ್ನೆಲ್ಲ ರೈತ ಲೆಕ್ಕ ಹಾಕಿಕೊಂಡು 10 ರೂಪಾಯಿ ಹೆಚ್ಚು ಕಡಿಮೆ ಆಗಲಿ ಇಲ್ಲೇ ಕೊಟ್ಬಿಡೋಣ, ಮತ್ತೆ ಅಲ್ಲಿಂದ ಟ್ರ್ಯಾಕ್ಟರ್ಲ್ಲಿ ಹೇರ್ಕೊಂಡು ಹೋಗೋದು ಮತ್ತೆ ಇದನ್ನ ಮಾಡೋದು ತುಂಬಾ ವೆಚ್ಚ ಆಗುತ್ತೆ ಅಂತೇಳಿ ಆಲೋಚನೆ ಮಾಡಿ ಸಮಯಕ್ಕೆ ಒಂದು ನಿರ್ಧಾರ ತೆಗೆದುಕೊಂಡು ಇದು ಮಾಡ್ತಾನೆ ರೈತ. APMC ಬೆಲೆ ಹೆಚ್ಚು ಸಿಗುತ್ತೋ ದಲ್ಲಾಳಿಗಳ ಬೆಲೆ ಹೆಚ್ಚು ಸಿಗುತ್ತೆ? ಹಾಗೇನಿಲ್ಲ, APMC ಒಂದು 10 ರೂಪಾಯಿ ಜಾಸ್ತಿ ಸಿಗಬಹುದು. ಆದರೆ ಈ ಹಿಂದಿನ ಸಾಗಾಣಿಕೆ ವೆಚ್ಚವನ್ನು ನೋಡಿದಾಗ ಹೊಲದಲ್ಲೇ ಕೊಡದೇ ಸೂಕ್ತ ಅಂತೇಳಿ ಕೆಲವು ನಿರ್ಧಾರ ಮಾಡ್ತಾರೆ. ಈಗ ನೀವು ಹೊಸದಾಗಿ ಕಳೆದ 3-4 ವರ್ಷಗಳಿಂದ ಕೃಷಿಯನ್ನು ಆರಂಭಿಸಿದ್ದೀರಿ, ಅದರೊಟ್ಟಿಗೆ ನಿಮ್ಮ ಕುಟುಂಬಕ್ಕೆ ಈ ಕೃಷಿಯಿಂದ ನಿಮಗೆ ನೆರವಾಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ, ಅಥವಾ ಕೃಷಿ ಒಂದಿಷ್ಟು ಏನಾದರೂ ನಮ್ಮ ಕುಟುಂಬಕ್ಕೆ ಆಸರೆ ಆಗುತ್ತೆ ಅಂತ ಅನಿಸ್ತಾ ಇದೆಯಾ? ಹೇಗೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ನಿರ್ವಹಣೆ ಮಾಡೋದು ಮತ್ತು ಬರ್ತಕ್ಕಂಥ ಆದಾಯವನ್ನು ನೋಡಿದರೆ ಅಲ್ಲಿಗೆ ಕರೆಕ್ಟ್ ಮ್ಯಾನೇಜ್ ಆಗ್ತಾ ಇದೆ, ಬಟ್ ನಿರೀಕ್ಷಿತ ಲಾಭ ಬಂದಿಲ್ಲ. ಕಳೆದ ವರ್ಷ ಒಂದು ಸ್ವಲ್ಪ ಲಾಭ ಬಂದಿದ್ದು ಬಿಟ್ಟರೆ ಈ ವರ್ಷ ಕೂಡ 2 ಸಮಪಾಲಾಗಿ ಬಂದಿದೆ. ಆದರೆ ನನ್ನ ಒಂದು ಆಸೆ ಮುಂದಿನ ದಿನಮಾನಗಳಾದರೂ ಕೂಡ ನಾನು ಅದರಿಂದ ಸಾವಯವ ಕೃಷಿಯನ್ನು ಮಾಡುವುದರ ಮುಖಾಂತರವಾಗಿ ನಾನು ಈ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಕೃಷಿಯಲ್ಲಿ ಪಡೆದೇ ಪಡೆದಿರಿ ಅಂತ ಒಂದು ದೃಢವಾದ ನಂಬಿಕೆ ನನ್ನಲ್ಲಿ ಇದೆ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಕಬ್ಬು ಅಂತಕ್ಕಂಥ ಒಂದು ವಾರ್ಷಿಕ ಬೆಳೆಯನ್ನು ಬೆಳೆಯುವುದರ ಮೂಲಕವಾಗಿ ಕೃಷಿಯನ್ನು ಇನ್ನೂ ಹೆಚ್ಚಿನ ಹಿರಿಯರಿಂದ ಅನುಭವ ಪಡೆದುಕೊಂಡು ನಾನು ಮಾಡಬೇಕಂತ ಇಷ್ಟಪಡ್ತೀನಿ. ಒಳ್ಳೆಯದು ಗುರುರಾಜರಾವ್ ಅವರೇ, ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿಯ ಅನುಭವ ಕುರಿತು ಶ್ರೀ ಗುರುರಾಜ್ ಹವಾಲ್ದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ರೈತರಿಗೆ ಸಲಹೆ. ಈ ಅಣಬೆ ಅಥವಾ ಮಶ್ರೂಮ್ ಅಂತ ಏನು ಹೇಳ್ತೇವೆ, ಇದು ಮನುಷ್ಯನಿಗೆ ಬಹಳ ಹಿಂದಿನಿಂದಲೂ ಪರಿಚಿತವಾದಂಥ ಒಂದು ಆಹಾರ ಪದಾರ್ಥ. ಇದನ್ನು ಖಾದ್ಯ ಪದಾರ್ಥಗಳಲ್ಲಿ ಬಳಸೋದಕ್ಕೆ ನಾವು ಪ್ರಾರಂಭ ಮಾಡಿನೇ ಬಹಳಷ್ಟು ಕಾಲ ಆಗಿ ಹೋಗಿದೆ. ಪುರಾತನ ಕಾಲದಿಂದನೂ ಮನುಷ್ಯನು ಅಣಬೆಯನ್ನು ಉಪಯೋಗಿಸಿಕೊಂಡು ಬಂದಿದ್ದಾನೆ. ಅಣಬೆಯನ್ನು ಒಂದು ಆಹಾರ ಪದಾರ್ಥವನ್ನಾಗಿ ಗುರುತಿಸಿ ವಾಣಿಜ್ಯ ಬೆಳೆಯಾಗಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ಬೆಳೆಯಲಾಗ್ತಾ ಇದೆ. ಹೆಚ್ಚಿನ ಜನಸಂಖ್ಯೆ ಇರುವಂತಹ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಸಾರಜನಕ ಭರಿತ ಅಣಬೆಯನ್ನು ಆಹಾರ ಪದ್ಧತಿಯಲ್ಲಿ ಅಳವಡಿಸುವುದು ಅತ್ಯವಶ್ಯಕವಾಗಿದೆ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಉಪಯೋಗಿಸುವ ಏಕದಳ ಧಾನ್ಯಗಳಲ್ಲಿ ಸಾರಜನಕದ ಕೊರತೆ ಅತಿ ಹೆಚ್ಚು ಇದೆ. ಆದುದರಿಂದ ಸಸಾರಜನಕವನ್ನು ಪೂರೈಸುವಂತಹ ಅಣಬೆಯು ಮುಖ್ಯವಾಗಿ ಸಸ್ಯಾಹಾರಗಳಿಗೆ ಒಂದು ಆಹಾರವಾಗಿ ಪ್ರಮುಖವಾಗಿದೆ. ಅಣಬೆಯು ಭೂಮಿಯ ಮೇಲ್ಮೈ ಮತ್ತು ಕೆಲವೊಮ್ಮೆ ಭೂಮಿಯ ಒಳಪದರದಿಂದ ಹೊರಚಿಮ್ಮುವ ರಸವತ್ತಾದ ಶಿಲೀಂಧ್ರದ ಹೂಗೊಂಚಲುಗಳು ಅಂತ ನಾವು ಪರಿಗಣಿಸಬಹುದು. ಅಣಬೆಯಲ್ಲಿ 3 ವಿಧಗಳಿವೆ: ಖಾದ್ಯ ಅಣಬೆಗಳು, ಔಷಧಿ ಅಣಬೆಗಳು ಮತ್ತು ವಿಷ ಅಣಬೆಗಳು ಎಂದು. ಖಾದ್ಯ ಅಣಬೆಗಳು ಪುಷ್ಟಿಕರವಾದಂತಹ ಆಹಾರ ಅಂಶಗಳನ್ನು ಹೊಂದಿರುತ್ತವೆ. ವಿಷ ಅಣಬೆಗಳು ತಿನ್ನಲು ಯೋಗ್ಯವಾಗಿರುವುದಿಲ್ಲ. ಅನೇಕ ಜಾತಿಯ ವಿಷ ಅಣಬೆಗಳು ಜೀವಕ್ಕೆ ಮಾರಕವಾಗಿರುತ್ತವೆ ಮತ್ತು ಸ್ವಾಭಾವಿಕವಾಗಿ ಬೆಳೆಯುವ ಅಣಬೆಗಳನ್ನು ತಿನ್ನಲು ಯೋಗ್ಯವೆಂದು ತಿಳಿಯದೆ ಬಳಸಬಾರದು ನಾವು. ಹೆಚ್ಚಿನ ಮಟ್ಟದಲ್ಲಿ ಅತ್ಯುತ್ತಮ ಜೀವಸತ್ವ B1 ಅಂದರೆ ಥಯಾಮಿನ್, ಜೀವಸತ್ವ B2 ಅಂದರೆ ರೈಬೋಫ್ಲಾವಿನ್, ಜೀವಸತ್ವ B3 ಅಂದರೆ ನಯಾಸಿನ್ ಮತ್ತು ಜೀವಸತ್ವ C ಅಂದರೆ ಅಸ್ಕಾರ್ಬಿಕ್ ಆಸಿಡ್, ಇವು ಎಲ್ಲ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಅಣಬೆಯಲ್ಲಿ ಇವೆ. 100 ಗ್ರಾಂ ಅಣಬೆಯಲ್ಲಿ ದೇಹಕ್ಕೆ ಬೇಕಾದ ಅವಶ್ಯಕ ಧಾತುಗಳಾದ ರಂಜಕ, ಪೊಟ್ಯಾಶ್, ತಾಮ್ರ, ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಸೆಲೆನಿಯಂ ಇತ್ಯಾದಿಗಳಿವೆ. ಬೇರೆ ಯಾವುದೇ ಸಸ್ಯಜನ್ಯ ವಸ್ತುಗಳಲ್ಲಿ ಸಾಮಾನ್ಯವಾಗಿ ಸಿಗದೇ ಇರುವಂತಹ ಫೋಲಿಕ್ ಆಸಿಡ್ ಅಣಬೆಯಲ್ಲಿದೆ. ಇದು ರಕ್ತಹೀನತೆಯನ್ನು ಪರಿಣಾಮಕಾರಿಯಾಗಿ ನಿವಾರಿಸುತ್ತದೆ. ಅಣಬೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಇರುವುದರಿಂದ ಎಲ್ಲ ವಯಸ್ಸಿನ ಜನರು ಮತ್ತು ಸಕ್ಕರೆ ಕಾಯಿಲೆ ಇರುವವರು, ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಇಚ್ಛಿಸುವ ಜನರು ಕೂಡ ಅಣಬೆಯನ್ನು ಉಪಯೋಗಿಸಬಹುದು. ಅಣಬೆಯಲ್ಲಿ ನಾರಿನಾಂಶ ಹೆಚ್ಚಾಗಿದೆ. ಅಣಬೆಗಳಲ್ಲಿ ಕೊಲೆಸ್ಟ್ರಾಲ್ ಬದಲಾಗಿ ಇರ್ಮುಗೋಸ್ಟೆರಾಲ್ ಎಂಬ ರಾಸಾಯನಿಕ ಇದೆ. ಇದು ಮನುಷ್ಯನ ದೇಹದಲ್ಲಿ ವೈಟಮಿನ್ D ಆಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಆಹಾರದ ಮೂಲಕ ವಿಟಮಿನ್ D ಸಿಗುವಂತಹ ಒಂದು ಆಹಾರ ಪದಾರ್ಥವಾಗಿದೆ. ಈ ಅಣಬೆಯು ತನ್ನದೇ ಆದಂತಹ ಸುವಾಸನೆಯನ್ನು ಹೊಂದಿರುವ ಒಂದು ಅತ್ಯುತ್ತಮವಾದಂತಹ ಆಹಾರ. ಇದನ್ನು ನಾವು ದಿನನಿತ್ಯದ ಆಹಾರದ ಜೊತೆಯಲ್ಲಿ ಬಳಸಿದರೆ ಆಹಾರದ ಪೌಷ್ಟಿಕ ಮೌಲ್ಯವನ್ನು ಹೆಚ್ಚಿಸಬಹುದು. ಇದು ಇತರ ಉದ್ದಿಮೆಗಳಲ್ಲಿಯೂ ಸಹ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಹೇಗೆ ಅಂದರೆ, ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಗಿಡಮೂಲಿಕೆಯಾಗಿ ಬಳಸಲ್ಪಡ್ತದೆ. ಅಣಬೆಯಿಂದ ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ದಿನನಿತ್ಯ ಸೇವಿಸುವುದರ ಜೊತೆಗೆ ಮಾರಾಟ ಕೂಡ ಮಾಡಬಹುದು. ಹಾಗಾಗಿ ಅಣಬೆ ಬೇಸಾಯವು ಆರೋಗ್ಯ ದೃಷ್ಟಿಯಿಂದ ಅಲ್ಲದೆ ಆದಾಯೋತ್ಪನ್ನ ಚಟುವಟಿಕೆಯನ್ನಾಗಿ ಕೈಗೊಂಡು ಆರ್ಥಿಕ ಸಫಲತೆಯನ್ನು ಹೊಂದುವುದಕ್ಕೆ ಒಂದು ಉತ್ತಮವಾದ ಮಾರ್ಗವಾಗಿದೆ. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೆಲವು ಕೃಷಿ ಗೀತೆಗಳು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು,

ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಕೇಳುಗರೆ, ಕೆಲವು ಪ್ರಕಟಣೆಗಳು. ದೃಷ್ಟಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು. ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ